ಸ ಸ ಸ ನಿ ದ ಸ ನಿ ಪ ನಿ ದ ಮ ದ ಪ ಮ ಗ ನಿ ವೇ ದ ಸ ಸ ಸ ಸ ನಿ ದ ಸ ನಿ ಪ ನಿ ದ ಮ ದ ಪ ಮ ಗ ನಿ ವೇ ದ ಪ ಪ ದ ನಿ ಸ ರಿ ಗ ರಿ ಗ ಸ ಪ ಪ ದ ನಿ ಸ ರಿ ಗ ರಿ ಗ ಸ ಸ ರಿ ಗ ಮ ಗ ರಿ ಗ ಸ ರಿ ದ ಸ ಪ ದ ಗ ನಿವೇದ ಸ ಸ ಸ ಸ ನಿ ದ ಸ ನಿ ಪ ನಿ ದ ಮ ದ ಪ ಮ ಗ ನಿವೇದ ನಿವೇದ ಪಪದನಿ ಸರಿ ಗರಿ ಕಸ ಪಪದನಿ ಸರಿ ಗರಿ ಕಸ ಸರಿ ಗ ಮ ಗರಿ ಗ ಸಾರಿ ದ ಸ ಪದ ಗ ನಿವೇದ ಸ ಸ ಸ ಸಾರಿ ದ ಸನಿ ಪ ನಿ ದ ಪ ಮ ದ ಪ ಮ ಗ ನಿವೇದ